ನವವಿಧ ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಒಂಬತ್ತು ಲಕ್ಷಣಗಳಿಂದ ಕೂಡಿರ್ತಕ್ಕಂಥದ್ದು ಭಕ್ತಿ ಅಂಥೇಳಿ. ಭಕ್ತಿಶ್ಚೇತ್ ನವಲಕ್ಷಣಾತಂತ. ಜಗತ್ತಿನಲ್ಲಿ ಮೂರು ವಿಧ ವಸ್ತುಗಳನ್ನು ನೋಡ್ತೀವಿ, ಒಂದು ಜೀವ, ಮತ್ತೊಂದು ಜಡ, ಇನ್ನೊಂದು ಪರಮಾತ್ಮ ಅಂತ. ಜಡಕ್ಕೆ ದುಃಖದ ಅನುಭವನೇ ಇಲ್ಲ, ಪರಮಾತ್ಮನಿಗೆ ದುಃಖದ ಪ್ರಶ್ನೆಯೇ ಇಲ್ಲ. ಜೀವನಿಗೆ ಈ ಸುಖ ದುಃಖಗಳೆಲ್ಲ ಇರ್ತಕ್ಕಂಥದ್ದು. ಆ ಸುಖ ದುಃಖಗಳು ಹೇಗಿದೆ ಅಂತ ಕೇಳಿದ್ರೆ, ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ ಅಂತ. ಸಮುದ್ರದಲ್ಲಿ ಹೇಗೆ ಅಲೆಗಳು ಒಂದಾದ ಮೇಲೆ ಒಂದು ಬರ್ತಿದೆಯೋ ಅದೇ ರೀತಿಯಾಗಿ ಸುಖದ ನಂತರ ದುಃಖ, ದುಃಖದ ನಂತರ ಸುಖ ಅನ್ನೋದು ಈ ರೀತಿಯಾಗಿ ಒಂದಾದ ಮೇಲೆ ಒಂದು ನಿರಂತರವಾಗಿ ಬರ್ತಾನೇ ಇದೆ. ಆ ಸುಖ ಮತ್ತು ದುಃಖಗಳಿಗೆ ಕಾರಣ ಏನು ಅಂತ ಕೇಳಿದ್ರೆ, ಆ ಜೀವರಿಗೆ ಇರ್ತಕ್ಕಂಥ ಲಿಂಗ ಶರೀರನೇ ಕಾರಣ. ಅದುಃಖಂ ಇತರಂ ಸರ್ವಂ ಜೀವಾಯೇವತು ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿ ದೇಶ ಪ್ರವರ್ತತೆ ಅಂತ. ಹಾಗಾದ್ರೆ ಆ ದುಃಖ ಪರಿಹಾರಕ್ಕೆ ಏನು ಕಾರಣ, ಏನು ಮಾಡಬೇಕು ಅಂತ ಕೇಳಿದರೆ, ಶ್ರುತಿ ರೇಷ ಪ್ರವರ್ತತೆ. ಶ್ರುತಿ ಅಂತ ಹೇಳಿದರೆ ವೇದಗಳು, ಸ್ಮೃತಿ ಅಂದರೆ ಪುರಾಣಗಳು. ಆ ಶ್ರುತಿ ಸ್ಮೃತಿಗಳೆಲ್ಲ ಹೊರಟರದೆ ಜೀವನಿಗೆ ಇರ್ತಕ್ಕಂಥ ದುಃಖವನ್ನು ಪರಿಹಾರ ಮಾಡಲಿಕ್ಕಾಗಿ ಭಗವಂತ ಕಾರುಣ್ಯದಿಂದ ಜೀವರಿಗೆ ಅವೆಲ್ಲವನ್ನು ಕೂಡ ಕೊಟ್ಟಿರುವಂಥದ್ದು, ಅನುಗ್ರಹಿಸಿರುವಂಥದ್ದು. ಆದರೆ ಆ ಎಲ್ಲ ವೇದ ಅಂದರೆ ಉಪನಿಷತ್ತು ಇತ್ಯಾದಿ, ಶ್ರುತಿ ಮತ್ತು ಸ್ಮೃತಿ ಅಂದರೆ ಪುರಾಣಗಳು, ಆ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ. ವೇದ ಅನಧಿಕಾರಿಗಳಾಗಿರ್ತಕ್ಕಂಥ ಸ್ತ್ರೀಯರಾದ ನಮಗೆ ಮತ್ತು ಸಂಸ್ಕೃತ ಜ್ಞಾನ ಇಲ್ಲದೇ ಇರತಕ್ಕಂಥ ಜನಸಾಮಾನ್ಯರಿಗೆ ಎಲ್ಲ ಹರಿದಾಸರು ಮಾಡಿರ್ತಕ್ಕಂಥ ಮಹಾನ್ ಉಪಕಾರ, ಮರ್ಯಾದ ಉಪಕಾರ ಅಂತಾದರೆ ಹರಿದಾಸ ಸಾಹಿತ್ಯ ಅಂತ. ಹೆಸರೇ ಹರಿದಾಸ ಸಾಹಿತ್ಯ, ಅಂದರೆ ಹರಿಭಕ್ತರಿಂದಲೇ ರಚಿತವಾಗಿರ್ತಕ್ಕಂಥ ಸಾಹಿತ್ಯ ಅದು, ಹರಿದಾಸ ಸಾಹಿತ್ಯ ಅಂತ. ಜೀವ ಅಜ್ಞಾನಿ, ಅವನಿಗೆ ಯಾರನ್ನು ಬೇಡಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಬೇಡಬೇಕು ಅಂತ ಗೊತ್ತಿಲ್ಲ. ಹಂಗಾರೆ ಜ್ಞಾನಿ ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡೋರು ಯಾರು ಅಂತಾದರೆ, ಅಜ್ಞಾನಿನ ಜ್ಞಾನದೋ ವಿಷ್ಣು ಅಂತ. ಪರಮ ಮುಖ್ಯ ವೃತ್ತಿಯಿಂದ ಜಗತ್ತಿನ ಜೀವರಿಗೆ ಜ್ಞಾನವನ್ನು ಕೊಡೋನು ಪರಮಾತ್ಮ. ಆ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಜ್ಞಾನಿಗಳು ಜಗತ್ತಿನಲ್ಲಿರ್ತಕ್ಕಂಥ ಇತರ ಜೀವರಿಗೆ, ಎಲ್ಲ ಹರಿದಾಸರು ಜ್ಞಾನಿಗಳು ಕೂಡ ಅಲ್ಲಿರ್ತಕ್ಕಂಥ ವೇದ ಉಪನಿಷತ್ತು ಪುರಾಣಗಳಲ್ಲಿ ಇರ್ತಕ್ಕಂಥ ಎಲ್ಲ ರಹಸ್ಯ ಪ್ರಮೇಯಗಳನ್ನು ಕೂಡ ಪ್ರಾಕೃತ ಭಾಷೆಯಲ್ಲಿ ತಮ್ಮ ತಮ್ಮ ಕೃತಿಗಳ ಮೂಲಕ ತಿಳಿಸ್ಕೊಟ್ಟು ಆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನು ಯಾವ ರೀತಿಯಾಗಿ ಜೀವ ಅಜ್ಞಾನಿ ಆದವನು ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತ ಕೇಳಿದ್ರೆ, ವಿಜಯದಾಸರು ಒಂದು ಕೃತಿಯಲ್ಲಿ ಹೇಳ್ತಾರೆ, ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಅಂತ. ಶ್ರವಣ ಮೊದಲಾಗಿರ್ತಕ್ಕಂಥ ನವವಿಧ ಭಕ್ತಿಯನ್ನು ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ, ನಾವು ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಇನ್ನು ಗೋಪಾಲದಾಸರ ಕೃತಿಯಲ್ಲಿ ಕೇಳ್ತೀವಿ, ಸುಂದರ ಮೂರ್ತಿ ಗೋಪಾಲ ವಿಠಲ ಕುಂದಿಲ್ಲದೆ ನನಗೆ ನವವಿಧ ಭಕುತಿಯ ಇದೇ ಪಾಲಿಸಿದೆ ಪಾಲಿಸಿದೆ ಪಾಲಿಸಯ್ಯ. ಈ ರೀತಿಯಾಗಿ ಅಂದರೆ ಆ ನವವಿಧ ಭಕುತಿ ಪರಮಾತ್ಮನೇ ನಮಗೆ ಅನುಗ್ರಹ ಮಾಡಬೇಕೇ ಹೊರತು ನಾವಾಗಿ ಭಕ್ತಿ ಅನ್ನೋದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಆ ಭಕ್ತಿಗಾಗಿ ಅಷ್ಟು ಪ್ರಾರ್ಥನೆ ಮಾಡಬೇಕು ಅಂತಾದರೆ, ಆ ಭಕ್ತಿಯಿಂದ ಪ್ರಯೋಜನ ಏನು, ಪ್ರಯೋಜನ ಅನುದ್ದಿಶ ನಾಮಂದೋಪಿ ಪ್ರವರ್ತತೆ ಅಂತ. ಏನೂ ಪ್ರಯೋಜನ ಇಲ್ಲ ಅಂತಾದರೆ ಜೀವ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಹೊಂದೋದಿಲ್ಲ. ಅದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ, ಮೋಕ್ಷ ಪ್ರಾಪ್ತಿ ಭಕ್ತಿ ಮಾಡಿದರೆ ಅಂತ. ಹಾಗಾದ್ರೆ ಮೋಕ್ಷದ ಲಕ್ಷಣ ಏನು ಅಂತ ಕೇಳಿದ್ರೆ, ಶಾಶ್ವತ ಸುಖ ಮತ್ತು ನಚ ಪುನರಾವರ್ತತೆ ಅನ್ನೋದೇ ಮೋಕ್ಷ ಅಂತ. ಆ ಶಾಶ್ವತ ಸುಖ ಸಿಗಬೇಕು ಅಂತಾದರೆ ಅದು ಮೋಕ್ಷದಲ್ಲಿ ಮಾತ್ರ ಅಂತ. ಯಾಕೆ ಸ್ವರ್ಗದಲ್ಲೂ ಸುಖ ಅನ್ನೋದು ಸಿಗ್ತಾ ಇದೆಯಲ್ಲ ಅಂತ ಕೇಳಿದ್ರೆ, ಸ್ವರ್ಗ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕೆ ವಿಶಂತಿ ಅಂತ. ಜೀವ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷ ಮುಗಿದ ನಂತರ ಸ್ವರ್ಗದಿಂದ ಮತ್ತೆ ಭೂಲೋಕಕ್ಕೆ ವಾಪಸ್ ಅನ್ನೋದು ಬರುವಂಥ ಪ್ರಸಕ್ತಿ ಇರ್ತದೆ. ಆದರೆ ಶಾಶ್ವತ ಸುಖ ನಚ ಪುನರಾವರ್ತತೆ, ಅಂದರೆ ಹಿಂದಿರುಗಿ ಬರುವಂಥ ಪ್ರಮೇಯ ಇಲ್ಲ ಅಂತಾದರೆ ಆ ಸ್ಥಳ ಯಾವುದು ಅಂತಾದರೆ ಮೋಕ್ಷ ಅಂತ. ಆ ಮೋಕ್ಷವನ್ನು ಕೊಡೋರು ಯಾರು ಅಂತಾದರೆ ಪರಮಾತ್ಮನೇ ಕೊಡಬೇಕು. ಆರೋಗ್ಯ ಬೇಕಾದರೆ ಸೂರ್ಯನನ್ನು ಉಪಾಸನೆ ಮಾಡ್ತೀವಿ. ಧನಮಿಚ್ಛೇತ್ ಹುತಾಶನಾತ್, ಅಗ್ನಿಯನ್ನು ಅಗ್ನಿಯಂತರ್ಗತ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ ನಮಗೆ ಧನಕನಕಾದಿ ಸಂಪತ್ತು ಸಿಗುತ್ತೆ. ಜ್ಞಾನಂ ಮಹೇಶ್ವರಾದಿಚ್ಛೇತ್, ಜ್ಞಾನ ಬೇಕು ಅಂತಾದರೆ ರುದ್ರದೇವರು ರುದ್ರಾಂತರ್ಯಾಮಿಯಾಗಿರತಕ್ಕಂಥ ಪರಮಾತ್ಮನನ್ನು ಉಪಾಸನೆ ಮಾಡ್ತೀವಿ. ಆದರೆ ಮೋಕ್ಷಮಿಚ್ಛೇತ್ ಜನಾರ್ದನಾತ್, ಮೋಕ್ಷ ಬೇಕು ಅಂತಾದರೆ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು ಅಂತ. ಅವನನ್ನು ಬಿಟ್ಟರೆ ಸರ್ವತಂತ್ರ ಸ್ವತಂತ್ರತ್ವೇನ ಮೋಕ್ಷ ಕೊಡಬಲ್ಲ ಇನ್ನೊಬ್ಬ ವ್ಯಕ್ತಿ ಯಾರೂ ಇಲ್ಲ ಜಗತ್ತಿನಲ್ಲಿ ಅಂತ. ವಿಷ್ಣುರ್ ಹಿ ದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ ಅಂತ. ವಾಯುದೇವರು ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಅಧೀನದಲ್ಲಿ ಮೋಕ್ಷವನ್ನು ಕೊಡಬಲ್ಲರು ಅಂತ. ಆ ಮೋಕ್ಷವನ್ನು ಭಗವಂತನಿಂದ ಪಡೆಯಬೇಕು, ಜಗತ್ತಿನಲ್ಲಿ ಅವನನ್ನು ಬಿಟ್ಟರೆ ಮೋಕ್ಷ ಕೊಡಲಿಕ್ಕೆ ಇನ್ಯಾರೂ ಇಲ್ಲ ಅಂತಾದರೆ, ಹಾಗಾದ್ರೆ ನಾವೇನು ಮಾಡಬೇಕು ಆ ಮೋಕ್ಷ ಪಡೆಯಬೇಕು ಅಂತಾದರೆ, ಭಕ್ತೈಕ ಲಭ್ಯ ಅಂತ ಪರಮಾತ್ಮನನ್ನು ಒಲಿಸ್ಕೋಬೇಕು ಅಂತಾದರೆ ಭಕ್ತಿಯಿಂದ ಮಾತ್ರ ಸಾಧ್ಯ. ಅವನಲ್ಲಿ ಭಕ್ತಿ ಮಾಡೋದು ಬಿಟ್ಟರೆ ಮೋಕ್ಷ ಪಡೆಯಲಿಕ್ಕೆ ಅನ್ಯ ಉಪಾಯ ಯಾವುದೇ ಶಾಸ್ತ್ರಗಳಲ್ಲೂ ಕೂಡ ಇನ್ನು ಬೇರೆ ಉಪಾಯ ಅನ್ನೋದು ಇಲ್ಲೇ ಇಲ್ಲ. ಭಕ್ತಿಸ್ತ್ವೇಕಾ ವಿಮುಕ್ತಯೇ ಅಂತ, ಭಕ್ತಿ ಒಂದೇ ದಾರಿ ಅಂತೇಳಿ. ಹಾಗಾದ್ರೆ ಭಕ್ತಿ ಅಂದರೆ ಏನು ಅಂತ ಕೇಳಿದ್ರೆ, ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯತ ಅಂತ. ಪರಮಾತ್ಮನ ಮಹಾತ್ಮ್ಯವನ್ನು ತಿಳ್ಕೊಂಡು ಅವನಲ್ಲಿ ಸರ್ವತೋಧಿಕ ಅಂದರೆ ಅವನೇ ಸರ್ವೋತ್ತಮ ಜಗತ್ತಿನಲ್ಲಿ, ಅವನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ಅಂತ ಈ ರೀತಿಯಾಗಿರತಕ್ಕಂಥ ಸ್ನೇಹಪೂರ್ವಕವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಿದ್ರೆ ಮಾತ್ರ ಮುಕ್ತಿ ಅನ್ನೋದು ಪ್ರಾಪ್ತಿ ಹೊರತು ಅನ್ಯ ಮಾರ್ಗ ಅನ್ನೋದು ಇಲ್ಲೇ ಇಲ್ಲ ಅಂತ. ಅದನ್ನು ಜಗನ್ನಾಥಾಸರು ನಮ್ಗೆ ಹೇಳಿಕೊಡ್ತಾರೆ. ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಲ್ಲಿ ಯಾವ ರೀತಿ ಭಕ್ತಿ ಮಾಡಬೇಕು ಅಂತ ಕೇಳಿದ್ರೆ, ದೇಹ ಆಗಾರ ಪಶು ಧನ ಪತ್ನಿ ಮಿತ್ರ ಕುಮಾರ ಮಾತಾಪಿತೃಗಳಲ್ಲಿ ಸ್ನೇಹಕ್ಕಿಂತ ಅಧಿಕ ಮಾರಮಣನಲ್ಲಿ ಬಿಡದೆ ಮಾಡುವ ಸ್ನೇಹವೇ ಭಕ್ತಿ ಅಂತ. ಅಂಥ ನಿಷ್ಕಲ್ಮಶವಾಗಿರ್ತಕ್ಕಂಥ ನಿರಪೇಕ್ಷವಾಗಿರ್ತಕ್ಕಂಥ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು. ಎಷ್ಟು ಕಾಲ ಮಾಡಬೇಕು ಅಂತ ಕೇಳಿದ್ರೆ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧೋ ನಿರಂತರ ಪ್ರೇಮ ಪ್ರವಾಹೋ ಭಕ್ತಿ ಅಂತ ತಿಳಿಸ್ತಾರೆ ಟೀಕಾರರು. ಅಂದರೆ ಅಂತರಾಯ ಸಹಸ್ರೇಣಾಪಿ ನಮಗೆ ಎಷ್ಟೇ ವಿಘ್ನೆಗಳು ಬಂದರೂ ಕೂಡ ಆ ಭಕ್ತಿಯಲ್ಲಿ ಒಂದು ಚೂರು ಕೂಡ ಏರಿಳಿತ ಅನ್ನೋದಾಗಬಾರ್ದು. ಆ ರೀತಿ ನಿಷ್ಕಲ್ಮಶವಾಗಿರಬೇಕು, ನಿರಂತರವಾಗಿರಬೇಕು, ನಿರಪೇಕ್ಷವಾಗಿರಬೇಕು. ಅಂಥ ಭಕ್ತಿಯನ್ನು ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಸದಾಕಾಲ ಮಾಡಬೇಕು ಅಂತ. ಹಾಗಾದ್ರೆ ಭಕ್ತಿ ಬರೋದು ಹೇಗೆ ಅಂತ ನಮಗೆ ಪ್ರಶ್ನೆ ಬಂದರೆ, ಅದಕ್ಕೆ ಉತ್ತರ ಏನು ಅಂದರೆ, ಕಣ್ಣಿಗೆ ಕಾಣುವ ವಸ್ತುವಿನಲ್ಲಿ ಆದರೆ ನೋಡಿ ಅಥವಾ ಕೇಳಿ ತಿಳಿದು ಈ ರೀತಿಯಾಗಿ ಸ್ನೇಹ ಅಥವಾ ಭಕ್ತಿ ಅನ್ನೋದು ಬರಲಿಕ್ಕೆ ಸಾಧ್ಯ. ಆದರೆ ಭಗವಂತ ಅವ್ಯಕ್ತ, ಜ್ಞಾನಿಗೋಚರ, ಕಣ್ಣಿಗೆ ಕಾಣೋದಿಲ್ಲ. ಅದರಿಂದ ಅವನಲ್ಲಿ ನಮಗೆ ಪ್ರೇಮ ಹುಟ್ಟೋದು ಹೇಗೆ, ಭಕ್ತಿ ಬರೋದು ಹೇಗೆ ಅಂತ ಕೇಳಿದ್ರೆ, ಪ್ರಹ್ಲಾದರಾಜರು ಭಾಗವತ ಸಪ್ತಮ ಸ್ಕಂದದಲ್ಲಿ ಹೇಳ್ತಾರೆ, ಭಕ್ತಿಶ್ಚೇತ್ ನವಲಕ್ಷಣ ಆತಂತ. ಭಕ್ತಿಯ ಅಂಗಗಳನ್ನು ಸುಂದರವಾಗಿ ಸಪ್ತಮಸ್ಕಂದ ಭಾಗವತದಲ್ಲಿ ತಿಳಿಸ್ಕೊಡ್ತಾರೆ. 18 ಪುರಾಣಗಳಲ್ಲಿ ಭಾಗವತ ಅನ್ನೋದು ಶ್ರೇಷ್ಠ. ತತ್ರಾಪಿ ಸಪ್ತಮಸ್ಕಂದ ಭಾಗವತ ತನ್ನದೇ ಆಗಿರತಕ್ಕಂಥ ವಿಶಿಷ್ಟವಾದ ಮಹತ್ವದಿಂದ ಕೂಡಿದೆ. ಯಾಕೆ ಅಂತ ಕೇಳಿದ್ರೆ, ಒಬ್ಬ ಸಾಧಕನಿಗೆ ಬೇಕಾಗಿರತಕ್ಕಂಥ ಎಲ್ಲ ಅಧ್ಯಾತ್ಮ ರಹಸ್ಯಗಳು ಕೂಡ ಇಲ್ಲಿ ಅಡಗಿರುವಂಥದ್ದು. ತತ್ರಾಪಿ ಪ್ರಹ್ಲಾದ ಚರಿತ್ರೆ, ಇಲ್ಲಿ ಭಾಗವತವೇ ನಮಗೆ ತಿಳಿಸ್ಕೊಡುತ್ತೆ ಅಲ್ಲಿ ಭಗವಂತನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಬೇಕು ಅಂತ. ಭಾಗವತ ಧರ್ಮ ಮತ್ತು ಭಗವಂತನನ್ನು ಹೇಗೆ ಹೊಂದಬೇಕು ಅನ್ನೋದನ್ನು ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ವಿಶೇಷವಾಗಿ ನಮಗೆ ಆ ಮೂಲಕ ತಿಳಿಸ್ಕೊಡ್ತಾರೆ. ನವವಿಧ ಭಕ್ತಿಯ ಬಗ್ಗೆ ಬರೋದು ಕೂಡ ಅದೇ ಪ್ರಹ್ಲಾದ ಚರಿತ್ರೆ ಅಥವಾ ಏನು ಸಪ್ತಮ ಸ್ಕಂದ ಭಾಗವತ ಅಂತ ಏನು ಕೇಳ್ತೀವಿ ಅಲ್ಲಿ. ಪ್ರಹ್ಲಾದ ಹುಟ್ಟಿನಿಂದಲೇ ಮಹಾನ್ ಭಾಗವತೋತ್ತಮನಾಗಿರ್ತಕ್ಕಂಥವರು. ತಾಯಿ ಕಯಾದುವಿನ ಗರ್ಭದಲ್ಲಿ ಇರುವಾಗಲೇ ನಾರದರಿಂದ ಉಪದೇಶವನ್ನು ಪಡೆದಿರತಕ್ಕಂಥವರು ಪ್ರಹ್ಲಾದರಾಜರು. ಮತ್ತು ವಾಯುದೇವರ ವಿಶೇಷ ಆವೇಶ ಪ್ರಹ್ಲಾದರಾಜರಲ್ಲಿ. ಗಾಳಿಯುತ ಪ್ರಹ್ಲಾದ ಬಾಲಿಕ ರಾಯನೆನಿಸಿದನು ಅಂತ ಬೃಹತ್ ತಾರತಮ್ಯ ಸಂಧಿ ಹರಿಕತಾಮ್ರಸಾರದಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಹೀಗೆ ಬಾಲ್ಯದಿಂದಲೇ ತಾನೂ ಧರ್ಮಾಚರಣೆಯನ್ನು ಮಾಡಿ ಇತರರಿಗೂ ಕೂಡ ಮನುಷ್ಯ ಜನ್ಮದ ಅಂದರೆ ಅದು ಮನುಷ್ಯ ಜನ್ಮ ಅನ್ನೋದು ಅತಿ ದುರ್ಲಭವಾಗಿರ್ತಕ್ಕಂಥದ್ದು, ಅಷ್ಟೇ ನಶ್ವರವಾಗಿರ್ತಕ್ಕಂಥದ್ದು. ಅದರಿಂದ ಬಾಲ್ಯದಿಂದಲೇ ಭಗವಂತನ ಉಪಾಸನಾದಿಗಳನ್ನು ಮಾಡಬೇಕು ಅಂತ ಜಗತ್ತಿಗೆ ಸಂದೇಶ ಕೊಟ್ಟವರು ಪ್ರಹ್ಲಾದರಾಜರು. ಅಂಥ ಪ್ರಹ್ಲಾದರಾಜರೇ ತಿಳಿಸ್ಕೊಟ್ಟಿದ್ದು, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ. ಈ ರೀತಿ 9 ಅಂಗಗಳಿಂದ ಕೂಡಿರ್ತಕ್ಕಂಥದ್ದು ಆ ಭಕ್ತಿ ಅನ್ನೋದು. ಆ ರೀತಿಯಾಗಿ ಪರಮಾತ್ಮನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಬೇಕು. ಆವಾಗ ಮಾತ್ರ ಆ ಭಕ್ತಿಗೆ ಪರಮಾತ್ಮ ಅನ್ನೋರು ಸಿಗೋದು. ಇಲ್ಲಾಂದರೆ ಅದನ್ನು ಬಿಟ್ಟರೆ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಅನ್ಯ ಮಾರ್ಗ ಅನ್ನೋದು ಇಲ್ಲೇ ಇಲ್ಲ ಅಂತ. ದಾನತೀರ್ಥ ತಪೋಯಜ್ಞಾಹ ಪೂರ್ವಾಹ ಸರ್ವೇತಿ ಸರ್ವದ ಅಂಗಾನಿಹರಿ ಸೇವಾಯಂ ಭಕ್ತಿಸ್ತ್ವೇ ಕಾವ್ಯಮುಕ್ತಯೇ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ಕೊಡ್ತಾರೆ. ಯಜ್ಞ ದಾನ ತಪಸ್ಸು ಅವೆಲ್ಲ ಪಾವನಾನಿ ಮನೀಷಿಣಾಂ, ಅಂತರಂಗ ಶುದ್ಧಿಗಾಗಿ ಆ ಎಲ್ಲ ಕರ್ಮಾಚರಣೆಯನ್ನು ಮಾಡುವಂಥದ್ದು. ಎಂಥ ಪರಮಾತ್ಮನನ್ನು ಪಡಿಬೇಕು ಅಂತ ಆದರೆ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂಥೇಳಿ, ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂಥೇಳಿ ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸಿದಂತೆ, ಆ ಎಲ್ಲವೂ ಕೂಡ ಅಂತರಂಗ ಶುದ್ಧಿಗಾಗಿ ಕರ್ಮಾಚರಣೆ, ಆಮೇಲೆ ಪರಮಾತ್ಮನಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಿಪಕ್ವ ಭಕ್ತಿಯನ್ನು ಮಾಡಿ ಪರಮಾತ್ಮನನ್ನು ಹೊಂದೋದು ಅಂಥೇಳಿ. ಅಂಥ ಪರಮಾತ್ಮನಲ್ಲಿ ಭಕ್ತಿ ಬರೋದಕ್ಕೆ 9 ಮೆಟ್ಟಿಲುಗಳನ್ನು ಏರಿ ಹೋಗಬೇಕು ಅಂತ, ಅದಕ್ಕೆ ಭಕ್ತಿಶ್ಚೇತ್ ನವಲಕ್ಷಣ ಅಂತ 9 ಲಕ್ಷಣಗಳು ಅಂತ ಈ ರೀತಿಯಾಗಿ ಹೇಳುವಂಥದ್ದು. ಭಗವಂತನ ಬಿಂಬರೂಪ ದರ್ಶನ ಆಗಬೇಕು ಅಂತಾದರೆ ಆ ಪರಮಾತ್ಮನಲ್ಲಿ ಸರ್ವೋತ್ತಮತ್ವನಾಗಿರ್ತಕ್ಕಂಥ ಭಗವಂತನಲ್ಲಿ ಭಕ್ತಿಯನ್ನು ಮಾಡಲೇಬೇಕು ಅಂತ. ಅದನ್ನು ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಬಿಂಬರೂಪೋಪಾಸನಂಚ ಕಾರ್ಯಂ ಸದ್ಭಕ್ತಿಪೂರ್ವಕಂ ಅಂತೇಳಿ. ಈ ಭಕ್ತಿ ಅನ್ನೋದನ್ನು ಯಾರಲ್ಲೂ ಹುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ, ಅವ್ಯಕ್ತವಾಗಿ ಜೀವನ ಒಳಗೇ ಇರುತ್ತೆ. ಅದು ಹೇಗಿರುತ್ತೆ ಅಂತ ಕೇಳಿದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ, ಅದನ್ನು ಅಭಿವ್ಯಕ್ತಿಗೊಳಿಸಬೇಕು ಅಷ್ಟೇ. ಭಗವಂತ ಅವ್ಯಕ್ತ, ಕಣ್ಣಿಗೆ ಕಾಣೋ ವಸ್ತುವಿನಲ್ಲಾದರೆ ಭಕ್ತಿ ಅಭಿಮಾನ ಪ್ರೀತಿ ಎಲ್ಲ ಬರಲಿಕ್ಕೆ ಸಾಧ್ಯ? ಭಗವಂತನಲ್ಲಿ ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಭಗವಂತನನ್ನು ನಿತ್ಯವಾಗೂ ಕೂಡ ಸ್ಮರಣೆ ಮಾಡಲೇಬೇಕು ಅಂತ. ಒಬ್ಬನಲ್ಲಿ ಅಭಿಮಾನ ಅಥವಾ ಪ್ರೀತಿ ಬರಬೇಕು ಅಥವಾ ಮೂಡಬೇಕು ಅಂತ ಆದರೆ ಅದು ಯಾವಾಗ ಅಂತ ಕೇಳಿದ್ರೆ ಅವರು ನಮಗೆ ಮಾಡಿದ ಉಪಕಾರ ಸ್ಮರಣೆ ಬಂದಾಗ ಅವರಲ್ಲಿ ಭಕ್ತಿ ಅನ್ನೋದು ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ಪ್ರಹ್ಲಾದರಾಜ್ ಹೇಳಿದ್ರು, ಶ್ರವಣಂ ವಿಷ್ಣೋಹ, ಇದು ಮೊದಲನೇ ಮೆಟ್ಟಿಲು. ಹಿರಿಯರು, ಗುರುಗಳು, ಜ್ಞಾನಿಗಳು ಅವರೆಲ್ಲ ಕಂಡಿದ್ದನ್ನು ಅವರವರು ತಮ್ಮ ಜೀವನದಲ್ಲಿ ಅನುಭವಿಸಿದ್ದನ್ನೆಲ್ಲ ವೇದ, ಉಪನಿಷತ್ತು, ಭಾರತ, ಭಾಗವತಾದಿ ಗ್ರಂಥಗಳಲ್ಲಿ ದಾಖಲು ಮಾಡಿ ಇಟ್ಟಿದ್ದಾರೆ. ಭಾರತ, ಭಾಗವತ, ರಾಮಾಯಣಾದಿಗಳನ್ನು ಶ್ರವಣ ಮಾಡಿದ್ವಿ ಅಂತಾದರೆ ಭಗವಂತನ ಉಪಕಾರದ ಸ್ಮರಣೆ ಅಥವಾ ಅರಿವು ನಮಗಾಗತ್ತೆ. ಆವಾಗ ತಾನೇ ತಾನಾಗಲಿ ಅವ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಲ್ಲಿ ಭಕ್ತಿ ಅನ್ನೋದು ಮೂಡುತ್ತೆ. ಯಾವಾಗ ಭಗವಂತನ ಉಪಕಾರದ ಸ್ಮರಣೆ ಬರುತ್ತೆ ಅವಾಗ ಅದನ್ನು ಮತ್ತೆ ಮತ್ತೆ ನಾವು ಮತ್ತೆ ಕೇಳಬೇಕು ಅನಿಸುತ್ತೆ. ಆವಾಗ ಮತ್ತೆ ಮತ್ತೆ ಕೇಳಿದಾಗ ನಿರಂತರ ಶ್ರವಣದಿಂದ ಅವನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಅನ್ನೋದು ಮೂಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ತಿಳ್ಕೋಬೇಕಾದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಎರಡೇ ಮಾರ್ಗ. ಒಂದು ದರ್ಶನ ಅಂದರೆ ನೋಡಿ ತಿಳಿಬೇಕು, ಇನ್ನೊಂದು ಶ್ರವಣ ಕೇಳಿ ತಿಳಿಬೇಕು. ಪರಮಾತ್ಮ ಜ್ಞಾನಿಗೋಚರ ಸಾಮಾನ್ಯರಿಗೆ ಅವ್ಯಕ್ತನಾಗಿರ್ತಾನೆ. ಎಲ್ಲ ಜೀವರ ಹೃದಯ ಗುಹೆಯಲ್ಲೇ ನಿರಂತರವಾಗಿ ಭಗವಂತ ಇದ್ದರೂ ಕೂಡ ಜೀವನಿಗೆ ಅವನ ಇರುವಿಕೆಯ ಅರಿವೇ ಇರೋದಿಲ್ಲ, ಆ ರೀತಿಯಾಗಿರ್ತಾನೆ. ಅದರಿಂದ ಅಂಥ ಪರಮಾತ್ಮ ಇಷ್ಟೆಲ್ಲ ಜೀವರಲ್ಲಿ ಅನಂತ ರೂಪಗಳಿಂದ ಇದ್ದು ಉಪಕಾರಾದಿಗಳನ್ನು ಮಾಡಿದರೂ ಕೂಡ ಅವನ ಉಪಕಾರದ ಅರಿವು ಜೀವನಿಗೆ ಬರೋದು ಕಷ್ಟ. ಅದು ಬರಬೇಕು ಅಂತ ಆದರೆ ನಿರಂತರ ಪರಮಾತ್ಮನ ಕಥಾಶ್ರವಣವನ್ನು ಮಾಡಬೇಕು ಅಂತ. ಸರ್ವತ್ರ ವ್ಯಾಪ್ತರಾಗಿರ್ತಕ್ಕಂಥ ಭಗವಂತನನ್ನು ತಿಳಿಯೋದಕ್ಕೆ ಇರ್ತಕ್ಕಂಥ ಏಕೈಕ ದಾರಿ ಅಂತ ಆದರೆ ಶ್ರವಣ, ಬಿಟ್ಟರೆ ಅನ್ಯ ಮಾರ್ಗ ಅನ್ನೋದು ಇಲ್ಲೇ ಇಲ್ಲ. ಆ ಕಥಾಶ್ರವಣವನ್ನು ಯಾವತ್ತೋ ಒಂದು ದಿನ ಏನೋ ಒಂದು ನಿಮಿತ್ತಕ್ಕಾಗಿ ಮಾಡುವಂಥದ್ದಲ್ಲ, ನಿರಂತರವಾಗಿ ಮಾಡಬೇಕು ಅಂತ. ಅದಕ್ಕೆ ಬ್ರಹ್ಮಸೂತ್ರ ಹೇಳುತ್ತೆ, ಆವೃತ್ತಿ ರಸಕೃದ ಉಪದೇಶಾತ್ ಓಂ ಅಂತ. ಭಗವಂತನ ಮಹಿಮ ಶ್ರವಣ ಇದೆಲ್ಲ ಮಾಡೋದು, ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿ ಮಾಡಿಸೋದು ಮುಗಿಸೋದು ಇದೆಲ್ಲ ಎಂದಿಗೂ ಸಾಧ್ಯ ಇಲ್ಲದೆ ಇರತಕ್ಕಂಥ ಮಾತು. ಶ್ರವಣ ಅಂದರೆ ಕೇಳೋದು, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಶಾಸ್ತ್ರ ಶ್ರವಣ ಅನ್ನೋದು ಕಿವಿಗೆ ಅಂದರೆ ಶ್ರೋತ್ರೇಂದ್ರಿಯಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಸುವರ್ಣ ಅಂದರೆ ಬಂಗಾರದ ಆಭರಣಕ್ಕಿಂತ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಬೆಲೆ ಬಾಳುವ ಆಭರಣ ಅಂತ. ವಾದಿರಾಜರು ವೈಕುಂಠ ವರ್ಣನೆ ಹೇಳ್ತಾರೆ, ಮೂಷಿಕನ ಬಿಲದಂತೆ ಹರಿಕತೆ ಕೇಳಿ ಸಂತೋಷಿಸಿದವನ ಕರ್ಣಗಳು ಅಂತ. ಹರಿಕತೆ ಕೇಳದವ ಬಹುಕಾಲ ಬಾಳಿದರೆ ಫಲವೇನು, ಕಾನನದ ಮರ ಸಾಸಿರ ಕಾಲವಿರದೇ ಅಂತ. ಹಾಗಾದ್ರೆ ಹೇಗೆ ಶ್ರವಣ ಮಾಡಬೇಕು ಪರಮಾತ್ಮನ ಕಥೆಯನ್ನು ಅಂತ ಕೇಳಿದ್ರೆ, ನಿತ್ಯ ಶ್ರವಣ ಮಾಡಬೇಕು, ನಿರಂತರವಾಗಿ ಮಾಡಬೇಕು, ಜ್ಞಾನ ಅನುಸಂಧಾನ ಸಹಿತವಾಗಿ ಶ್ರವಣ ಮಾಡಬೇಕು ಅಂತ. ಮನಸ್ಸನ್ನು ಶ್ರವಣದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು ಅಂತ. ಮನಸ್ಸು ನಾವು ಹೇಗೆ ಆಹಾರ ಕೊಡ್ತೀವೋ ಹಾಗೆ ಸ್ಪಂದನೆ ಮಾಡ್ತಾ ಇರುತ್ತೆ. ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತಾದರೆ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗಬೇಕು ಅಂತ. ನಾವು ನಿತ್ಯ ಯಾವುದನ್ನು ನೋಡ್ತಾ ಇರ್ತೀವೋ ಕಣ್ಣಿನಿಂದ ಮನಸ್ಸು ಸದಾ ಅದರ ಕಡೆಗೇ ಚಿಂತನೆ ಮಾಡ್ತಾ ಇರುತ್ತೆ. ನಾವು ನಿತ್ಯ ಯಾವ ವಸ್ತುವಿನ ಬಗ್ಗೆ ಅಥವಾ ವಿಷಯದ ಬಗ್ಗೆ ಕೇಳ್ತಾ ಇರ್ತೀವೋ ಮನಸ್ಸು ಕೂಡ ಸದಾ ಅದೇ ಕಡೆಗೆ ಕೇಂದ್ರೀಕೃತ ಆಗಿರುತ್ತೆ ಅಥವಾ ಅದನ್ನೇ ಚಿಂತನೆ ಮಾಡ್ತಾ ಇರುತ್ತೆ. ಶ್ರವಣದ ಪ್ರಯೋಜನ ಏನು ಅಂತ ಕೇಳಿದ್ರೆ, ಹೆಚ್ಚಾಗಿ ನೋಡುವುದೇನೋ ನೋಡಬಾರದ ದೃಶ್ಯಗಳನ್ನೇ ನಾವು ನೋಡೋದು ಜೀವ. ಈ ದೋಷ ನಿವಾರಣೆಗೆ ಪ್ರಾಯಶ್ಚಿತ್ತ ಅಂತ ಆದರೆ ಪರಮಾತ್ಮನ ಕಥಾಶ್ರವಣ. ಇದು ಎಲ್ ನೋಡಬಾರದ ಮಾಡಬಾರದ ಕೆಲಸಗಳನ್ನು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅಂತ ಆದರೆ ಪರಮಾತ್ಮನ ಕಥಾಶ್ರವಣ ಅಂತ ಈ ರೀತಿಯಾಗಿ ಶಾಸ್ತ್ರ ನಮಗೆ ಆದೇಶ ಮಾಡುತ್ತೆ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸ್ಕೊಡ್ತಾರೆ.